ಮತ್ತೊಮ್ಮೆ ಸ್ವತಂತ್ರ ಸಂಗ್ರಾಮದ ಮತ್ತೊಂದು ವಿಧವನ್ನ ಪರಿಚಯಿಸೋದಾದ್ರೆ, ಆಗ ರಾಮ್ ಪ್ರಸಾದ್ ಬಿಸ್ಮಿಲ್ಲಾರ ಬಂಧನವಾಗಿತ್ತು. ಬ್ರಿಟಿಷ್ ಸರ್ಕಾರ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತು. ಶಿಕ್ಷೆಯ ದಿನವೂ ಬಂತು. ಅವರನ್ನ ನೋಡ್ಲಿಕ್ಕೆ ಬಂದಿದ್ದ ಅವರ ತಾಯಿಯನ್ನ ಕಂಡ ಕ್ಷಣ ಅವರು ಕಣ್ಣೀರಾಗ್ತಾರೆ. ಇದನ್ನ ನೋಡಿದ ಅವರ ತಾಯಿ ಹೇಳ್ತಾರೆ, ಸೂರ್ಯ ಮುಳುಗದ ನಾಡಿಗೆ ಸವಾಲೊಡ್ಡಿದ ವೀರ ಪುತ್ರ ನನ್ನ ಮಗ ಅಂತ ಹೆಮ್ಮೆಯಿಂದ ನಿನ್ನನ್ನು ನೋಡ್ಲಿಕ್ಕೆ ಬಂದಿದ್ದೆ ರಾಮ್ ಪ್ರಸಾದ್, ನಿನ್ನ ಕಣ್ಣಲ್ಲಿ ನೀರು. ಮರುಕ್ಷಣವೇ ರಾಮ್ ಪ್ರಸಾದ್ ಹೇಳ್ತಾರೆ, ಅಮ್ಮ ಸಂಶಯ ಪಡಬೇಡ, ಗಲ್ಲಿಗೆ ಹೆದರಿ ಬರ್ತಾ ಇರೋ ಹೇಡಿತನದ ಕಣ್ಣೀರಲ್ಲ ಇದು. ದೇಶದ ಪ್ರತಿ ಮನೆಯಲ್ಲೂ ನಿನ್ನ ತೆರನ ತಾಯಿಯೇ ಇದ್ದಿದ್ರೆ ಪ್ರತಿ ಮನೆಯಲ್ಲೂ ನನ್ನ ತೆರನ ಮಕ್ಕಳೇ ಹುಟ್ಟತಾ ಇದ್ರು. ಆಗ ಬ್ರಿಟಿಷರನ್ನ ಭಾರತದಿಂದ ಓಡಿಸೋ ಪ್ರಮೇಯವೇ ಬರ್ತಾ ಇರಲಿಲ್ಲ. ಕಾರಣ, ಬ್ರಿಟಿಷರಿಗೆ ಭಾರತದೊಳಗೆ ಬರೋ ಅವಕಾಶವೇ ಸಿಗ್ತಾ ಇರಲಿಲ್ಲ. ಸ್ನೇಹಿತರೆ, ಆ ತಾಯಿಯಲ್ಲಿದ್ದ ಕಿಚ್ಚು, ಮಗನಲ್ಲಿದ್ದ ಸ್ಥಿರತೆ, ಇವು ಸ್ವತಂತ್ರ ಸಂಗ್ರಾಮವೇ. ನವಭಾರತದ ನಿರ್ಮಾಣಕ್ಕೂ ಸಂಗ್ರಾಮದ ಅವಶ್ಯಕತೆ ಇದೆ. ಆದರೆ ನಮ್ಮೆಲ್ಲ ಸಂಗ್ರಾಮಗಳು ದೇಶದ ಉನ್ನತಿಗಾಗಿರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹಾಡ್ತಿದ್ದೇನೆ. ಈಗ ನನ್ನ ಸಹಪಾಠಿ ಸ್ಪರ್ಶ ಕೃಷಿ ಮತ್ತು ತಂತ್ರಜ್ಞಾನದ ಕುರಿತು ಮಾತನಾಡಲಿದ್ದಾರೆ. ಧನ್ಯವಾದ. ಸ್ವತಂತ್ರ ಭಾರತದ ಬಗ್ಗೆ ಮಹತ್ವಪೂರ್ಣ ಪಾತ್ರ ಪಣ್ಯ ಗುಣೇಶ್ ಮೆರೆಗಿಯನ್ನ ಸೊಲ್ಮೇಲು. ನನ್ನ ಯಾನ್ ಸ್ಪರ್ಶ ಪಂಜಿಕಲ್ ಪ್ರಥಮ ಬಿಎಸ್ಸಿ ವಿದ್ಯಾರ್ಥಿನಿ, ಕೃಷಿ ಬೊಕ್ಕ ತಂತ್ರಜ್ಞಾನದ ಬಗ್ಗೆ ರಡ್ಡು ಪಾತೆರ ಪನರೆ ಉಲ್ಲೆ. ಮರಿತುಚ್ಚಿಂಡ ಮರ್ದುಂಡು ಆಂಡಾರಿತುಚ್ಚಿಂಡ ಮರ್ದ ಇಜ್ಜಿ ಪನ್ಪುನವು ತುಳುವೆರ್ನ ಒಂಜಿಗಾದೆ. ಗಾದೆಲ್ಪುರ ಬೆಂದುದು ಸೊಂದುದು ಅನುಭವಡು ಪುಟ್ಟಿನೇರ್ದ ಅವರ ಗಾದೆ ಏಪಲಾ ಸುಳ್ಳಾವಂದು. ನರಮಾನ್ಯನ ನಾಗರಿಕತೆಗ್ ತಲಪಾಯ ಕೊರ್ನ್ಯವ್ವೇ ಅವು ಕೃಷಿ ಬದುಕು. ಬಂಜಿದ ಬಡವು ಅರೆಪರೆಗಾದ ದತ್ತದು ಬಿತ್ತದು ಬೆಳೆ ಬೆಳೆ ಪಾದ ಬದುಕು ಕಟ್ಟೊಂದಿತ್ತಿರು. ಕೃಷಿ ಮಾತೆರ್ನಲ ಪ್ರಧಾನ ವೃತ್ತಿಯಾದಿತ್ತಂಡು. ಈ ಕೃಷಿತ ಸುತ್ತ ಸಾಹಿತ್ಯ ಕಲೆ ಮುಡೇದಿ ಸಂಸ್ಕೃತಿದ ಪೊರ್ಲ ತಿರ್ಲ ಮೂಡದು ಬರೊಂದಿತ್ತಂಡು. ಅಂಚಾದ ತುಳುವೆರ್ನ ಸಂಸ್ಕೃತಿ ಪಂಡ ಅವು ಕೃಷಿ ಸಂಸ್ಕೃತಿ. ನಮ್ಮ ಹಿರಿಯ ಕುಲು ಕಂಡನು ಎರುಬೋರಿದು ದತ್ತದ ಕಂಡನು ಹದ ಮಲ್ತದು ಬಿತ್ತೊಂದಿತ್ತಿರು. ನೀಜಿದೆತ್ತದ ನಡೊಂದುಲಾ ಇತ್ತಿರು. ದಪ್ಪು ನಗ ಕಾಲಗ ಬತ್ತಿನ ಬಡು ಬೊಲ್ಲಗಲ ಬರು ಬೊಲ್ಲಾವೋ ಪಂಡದ ಉರಲು ಪನೊಂದಿತ್ತೇರು. ನೇಜಿ ದೆಪ್ಪುನಗ ಪನ್ಪುನ ಸಂಧಿ ಕೇನುನ ಕೆಬಿಕ್ ಇರ್ಮೆನೆಯಾವೊಂದಿತ್ತಂಡು. ನೇಜಿ ನಡ್ನಗ ಪನ್ಪುನ ಪಾರ್ದನ ಮನಸ್ಸದ ಬೇನೆ ಬೇಲೆದ ಬಚ್ಚಲು ಮರಪಾವೊಂದಿತ್ತಂಡು. ಎಲ್ಯಾಲು ಎಲ್ಯ ಬಾಲೆ ತೆಲಿಕೇದ ಮೊನೆದಾಲು ಎಲ್ಯಾಲು ಎಲ್ಯ ಬಾಲೆಗ ಕೆಬಿಕ್ರಡ್ಡು ಬೆಂಡಲಾವೊಡು ಇಂಚ ಎದುರ್ದೊತ್ತು ಪೊಂಜವು ಪನೊಂದಿತ್ತಿರು. ಬಾಕಿದ ಪೊಂಜವು ನಕುಲು ಸ್ವರ ಕೊರೊಂದಿತ್ತಿರು. ಅಂಚನೆ ರಾವೋ ರಾವು ಕೊರಂದು ರಾವಾರೇನೆ ಕೇನು ಜಲ ಕೈಕ ಕಜೀದಿಲ ಕೊರಂಗು ದಿಯಾರೇನೆ ಕೇನು ಜಲ ಪನ್ಪಿನ ಪಾರ್ದನ ಹಗುರ ಆಯಿನ ಮನಸ್ಸಿನ ಉಲ್ಲಾಸುಡು ರಾವು ಲೇಕ ಮಲ್ತೊಂದಿತ್ತಂಡು. ಒಂದು ಪೂರ ಪಂಡಿ ಬಾಯಿಗ ಕೇಂಡಿ ಕೆಬಿಕ ಉಲ್ಲಾಸ ಕೊರೊಂದಿತ್ತಂಡು. ಬೇಲೆದ ಬೇಜರನ ಮರಪಾವೊಂದಿತ್ತಂಡು. ಬುಲೆಯಿನ ಕೇನು ಕೊಯ್ಪುನ ಪಡಿಕು ನೋಪುನ ಬಾರದ ರಾಶಿನು ತೂಪುನ ಬೈತ ಮೊಟ್ಟೆನು ಮೊಟ್ಟುನ ಬೇಲೆದ ಕಲೆ ತುಳುವೆರಿಗೆ ತೆರೆದಿತ್ತಂಡು. ಅರಿಬಾರ್ ಹಾಳಾವಂದಿನ ಲೆಕ್ಕ ಮುಡಿ ಕಟ್ಟದ ಕದಿಕೆ ಪಾರ್ದ ರಕ್ಷಣೆ ಮಲ್ಪನ ವಿದ್ಯೆಲ ಹಿರಿಯಕ್ಲೆಗೆ ತೆರೆದಿತ್ತಂಡು. ಸಾಂಪ್ರದಾಯಿಕವಾಯಿನ ಕೃಷ್ಣ ರೂಪನು ತೆರಿಂಡ ಐಟು ಒಂಜಿ ವಿಜ್ಞಾನ ಉಂಡೊಂದು ತೆರೆದು ಬರ್ಪುಂಡು. ಬಿತ್ತು ಬರಿಯರಿಗ ದೀಪನ ಕ್ರಮ ಅರಿಬಾರನ ರಕ್ಷಣೆ ಮಲ್ಪನ ರೀತಿ ಇಂಚ ಪೂರ ವಿಷಯಡುಲ ಕೃಷಿಟು ವಿಜ್ಞಾನ ಉಂಡು. ಕಂಡುಗುಪಾಡುನ ಕಿದೆಗೊಬ್ಬರ ಬೊಣ್ಯ ಬೆನ್ನಿದ ಬುಲೆಚ್ಚಿಲ್ಗ ಕಾರಣ ಆಪುಂಡು. ವರ್ಷದ ಬೆತೆಬೇತ ತಿಂಗೊಳ್ಡು ಬರ್ಪುನ ಆಚರಣೆಲು ಕೃಷಿಟ ಒಟ್ಟುಗೋ ಸಂಬಂಧ ಇಪ್ಪುನವಾದುಂಡು. ತಗ್ಗಿ ಕಂಡಗು ಮೂಜಿ ಬುಳೆ ಪನ್ಪಿ ಪಾತೆರದ ಲೆಕ್ಕನೆ ತಾಳ್ಮೆಡು ರಿಷಿನ ಜ್ಞಾನೊಡು ಬುಳೆ ಬುಳೆ ಪಾದ ಬದುಕು ಕಟ್ಟಿಯೇರು. ನೇತ್ರಾವಧಿದ ಸುಡೆತು ಏತೋ ನೀರು ಪರತು ಪೋತುಂಡು. ಕಾಲ ಬದಲಾತುಂಡು. ಬದುಕದ ಶೈಲಿಡ್ಲ ಪೊಸತೀರು ಒಡೆತು ಬೈದಂಡು. ಬಂಜಿಗು ನುಪ್ಪು ಪಾಡ್ಯರೆ ಕುಂಟು ಈತೆ ಇನಿತ ಜೀವನೊಡು ಅಗತ್ಯ ಅತ್ತು. ಅರಿಬಾರದ ಬುಲೆನ ನಂಬುದು ಬದುಕರೆ ಸಾಧ್ಯ ಇಜ್ಜಿ. ಅಂಚಾದ ಕಲ್ತಿನ ಜವನಿರು ಪೇಂಟದ ಸಾದಿ ಪತ್ತೊಂದುಲ್ಲೇರು. ಅರಿಬಾರದ ಕಾಯಿ ಕಜಿಪುದ ಕಂಡಲು ರಬ್ಬರ್ ಬಜ್ಜೇದ ತೋಟ ಅದ ಪರಿವರ್ತನೆ ಆತಂಡು. ಮಲಮಲ್ಲ ಕಂಡಲಿಗ್ ಕೆಂಪು ಮಣ್ಣು ಬೂರ್ದುಂಡು. ಎನೆಲು ಸುಗ್ಗಿ ಕೊಳಕೆ ಮೂಜಿ ಬುಳೆ ಆವೊಂದಿತ್ತಿನ ಕಂಡೊಲೆಡು

ಮಗೆ ಅಂಚ ಭಾರತನ ಕೆಲಲೆ ಅನೇಕ ಸಾಧನೆ ಬಗ್ಗೆ ಚಾರ್ ಬೋಳ್ ಬೋಳೊಲೆ ಹೈತು ಉಪಸ್ಥಿತ ಸ ಸುರುವೇಸ್ ಸಂಪನ್ಮೂಲ ನವೀಕರಣ ಮಂಡಲ ತರಕಾಯಿ ಹೆ ಸಂಪನ್ಮೂಲ ಮಂಡಲ ತರಕಾಯಿ ಮಣನು ಬಗುಂಚೆ ತಲ್ತರ್ ಅಂಚ ಪರಿಸರಂತ್ ಅಸೊಂಚ ಪಾಣಿ ವಾರೆ ಸೌರಶಕ್ತಿ ಮಗೆ ಅನೇಕ ಅನೇಕ ತರಚ ಶಕ್ತಿ ಕೈಲ್ ಗಾವತೋ ಹೆಸ್ ಅಮಿ ಸಂಪನ್ಮೂಲ ಮಣನು ಮಣತೋ ಹೆ ಸಂಪನ್ಮೂಲ ಅಮಿ ಅಂಚ ದಿನನಿತ್ಯ ಬಳಕೆಸ್ ಹವೆ ಅಂತ ಹೆ ಅಮಿ ಬಳಕೆ ಕರುಂಚ ನೈಂಚುನು ಅತ್ತಚ ತಂತ್ರಜ್ಞಾನ ಬಳಸೆನ್ ಹೆ ಮರುಬಳಕೆ ಕರೋತಿ ಅಂಚ ಪರಿಸರಂತ್ ನವೀಕರಣ ಕರುಳೆ ಹೊಂಚೆ ವಸ್ತು ಸೋಡುನು ಕರುಳೆ ಹೊಯ್ನತ್ತಲೆವು ಸುಮಾರು ಸಂಪನ್ಮೂಲ ಸತ್ ಹೆಂತ್ ಮುಖ್ಯ ಹೋಣ ಪ್ಲಾಸ್ಟಿಕ್ ಪೇಪರ್ ಮಗೆ ಅಂಚ ಪರಿಸರಂತ ಗಾವಂಚ ಕಚ್ಚಾ ತೈಲ ಅಸಲೆ ಅಮಸ್ ಪುನರ್ಬಳಕೆ ಕರ್ಲೆ ಹೊಣ್ಣೆ ಹೆ ನಾಶ ಹೊಂಚೆ ಭೆ ಅಮಸ್ ಅಸ ಅತ್ತ ನವೀಕರಣ ಕರುಳೆ ಹೊಂಚೆ ಸಂಪನ್ಮೂಲಂತ್ ಅನೇಕ ಉದಾಹರಣೆ ಸತ್ ತೆಂತ್ ಸೌರಶಕ್ತಿ ಮಗೆ ವಾಯುಶಕ್ತಿ ಮುಖ್ಯ ಹೋಣ ಅಸತ್ ಸುರೇಸ್ ಸೌರಶಕ್ತಿ ಸೌರಶಕ್ತಿ ಅಂಚೆ ಭಾರತಂತ್ ಬಗ್ಗಿನ ಹರಡೋಂಚೆ ಮಗೆ ದಿವಸ್ ಜಾನ್ಸೆಚ್ ಉಗತ ಸೊಂಚೆ ಅಮಿ ಬಗೋತಿ ಸೌರಶಕ್ತಿ ಮುಖ್ಯ ಹೋಣ ಸೋಲಾರ್ ಪ್ಲೇಟ್ಸ್ ಮಣೊಂಚೆ ತಂತ್ರಜ್ಞಾನ ಕಾಯಸ ಹೆ ಅಮಿ ಉಪಯೋಗಿಸೇನ ಸೂರ್ಯಚೆ ಕಿರಣ ಕಾಯಸತ್ ಯ ಸೋಲಾರ್ ಪ್ಲೇಟ್ಸ್ ಅಂತ ಒಟ್ಟು ಕರುಣ ಅಮ್ಮ ಸಾವೇ ಜಲಲೆ ಕರೆಂಟ್ ಹೊಂದೆ ಮಗೆ ಉಷ್ಣ ಶಕ್ತಿ ಹೊಂದೆ ಅಸಲೆ ಅಮಸ್ ಉತ್ಪತ್ತಿ ಕರೋತಿ ಪ್ರಪಂಚಂತ್ ಅಂಚೆ ಅಂಕಿಅಂಶ ಬೆಟ್ಲದರ್ 2019 ಚೆ ಅಂತ್ಯಂತ್ ಸುಮಾರು 627 ಗಿಗಾವ್ಯಾಟ್ ತಿತ್ತೆ ಶಕ್ತಿ ಉತ್ಪತ್ತಿ ಜಲಂತೆ ತಸೆಚ್ ಪುಡೆಸ್ 2021 ಸು 25 ಸೋರು ಸುಮಾರು 125 ಗಿಗಾವ್ಯಾಟ್ ತಿತ್ತೆ ಉತ್ಪತ್ತಿ ಹೊಂಸೆ ಮೊಣಂಚೆ ಏಕ ಗುರಿ ಅಸ ಭಾರತ್ ಪ್ರಪಂಚಂತ್ ಸೌರಶಕ್ತಿ ಉತ್ಪತ್ತಿ ಕರುಂಚಂತ್ 5ನೇ ಸ್ಥಾನ ರಸ್ಲೆತರ್ ತಚನದ್ದಿ ಯುಎಸ್ಎ ಜಪಾನ್ ಜರ್ಮನಿ ಮಗೆ ಚೀನಾ ದೇಶ ಸತ್ ಭಾರತ ಚ ಸುಮಾರ್ ಭಾಗಸ್ ಏಕ ದಿವಸಂತ್ ಏಕ ಗಂಟೆ ಚ ಲೇಕರ್ ಸುಮಾರ್ 4-7 ಕಿಲೋವ್ಯಾಟ್ ತಿತ್ತೆ ಸೂರ್ಯ ಚ ಕಿರಣ ಅಮಸ್ ಏಕ ಸ್ಕ್ವೇರ್ ಮೀಟರ್ಸ್ ಗಾವತಸ ಅಸೆಚ್ ಏಕ ವರ್ಕ್ ಅಂತ್ ಅಮಸ್ ಸುಮಾರ್ 250 ಸು 300 ಘಿಮಚ ದಿವಸ ಗಾವತಸ ಭಾರತ ಚ ಪಶ್ಚಿಮ ಭಾಗಂತ್ ಮುಖ್ಯವಣ ಪಶ್ಚಿಮ ರಾಜಸ್ಥಾನ ಅಂತ್ ಅಮಸ್ ಅಧಿಕೋಣ ಯ ಸೌರಚ ಕಿರಣ ಕಯಸತ್ ಗಾವತಸತ್ ಮಗೆ ಅಂಚೆ ಈಶಾನ್ಯ ಭಾಗಂತ್ ಅತಿ ಉಣೆ ಕಿರಣ ಗಾವಂಚೆ ಪಾವಡಸ ಅತ್ತ ಪುಡೆ ವಾಯುಶಕ್ತಿ ಚ ಬಗ್ಗೆ ಬೋಳಂಚಿತರ್ ಹ್ಯಾವೋ ಏಕ ಅಮಸ್ ಮುಖ್ಯ ಹೋಣಾವೆಜಲ್ಲೆ ಸಂಪನ್ಮೂಲ ಸ ವಾಯುಶಕ್ತಿ ಅಮಸ್ ವಿಂಡ್ ಟರ್ಬೈನ್ಸ್ ಮೊಣಂಚೆ ತಂತ್ರಜ್ಞಾನ ಕಾಯಸ ಹ್ಯಾಬಳ್ಸೆನ್ ಅತಿ ಎತ್ತರ ಪ್ರದೇಶ ಮಂಡ್ಲೆತರ್ ಬೆಟ್ಟ ಹೊಂದೆ ಗುಡ್ಡ ಹೊಂದೆ ತಸೆಚ್ ಅತಿ ಉಗಡೆ ಪಾವುಡು ಮಂಡ್ಲೆದರ್ ಸಮುದ್ರಚೆ ಸಾಗರಚೆ ತಟಂತ್ ಅಳವಡಿಸೆಂಚನ್ ಅಮಸ್ ಚೊಕ್ಕಡು ಉಪಯೋಗ ಮಗೆ ಅಧಿಕ ಲಾಭದಾಯಕ ಗಾವತ ವಾಯು ದೃಷ್ಟಿ ವರದಿಚ ಪ್ರಕಾರ 2050 ಹೊಂತಾನ್ಲೆ ಅಂಚೆ ದೇಶಂತ್ ರಾಜ್ಯ ರಾಜ್ಯಸ್ ಗ್ರಾಮ ಗ್ರಾಮಸ್ ಹೆ ವಿಂಡ್ ಟರ್ಬೈನ್ಸ್ ಮಣಂಚೆ ತಂತ್ರಜ್ಞಾನ ಅಳವಡಿಸಲೆ ಮಣೋನು ಏಕ ಗುರಿ ಅಸ ಮಗೆ ಪ್ರಪಂಚಚೆ ಅಂಕಿಅಂಶ ಬೆಟ್ಲೆದರ್ ಅಂಚೆ ಭಾರತ್ ಸುಮಾರು 38.79 ತಿತ್ತೆ ಗಿಗಾವ್ಯಾಟ್ ತಿತ್ತೆ ಶಕ್ತಿ ಉತ್ಪತ್ತಿ ಕರುಣ 4ನೇ ಸ್ಥಾನ ರಸ್ಲೆದರ್ ಚೈನಾ 1ನೇ ಸ್ಥಾನ ರಸ ಅತ ಎಚೆ ಅಡೆತಡೆಚೆ ಬಗ್ಗೆ ಬೋಳಂಚಿದರ್ ಅಂಚೆ 2021 ಆಯಲ್ಲೆ ಕೊರೋನಾ ಸಾಂಕ್ರಾಮಿಕ ಚದರ್ನ ಯಾ ಶಕ್ತಿ ಉತ್ಪತ್ತಿ ಕರುಳೆ ಅಸಲ್ಲೆ ಬಂಡವಾಳ ಕಾಯಸ ವರ್ಕ ಜಾನ್ಸೇಚ್ ಉಣೆವಂತ ಸ 2020 ಮಗೆ ತಚನ ಅದ್ದಿ ಅಸಲ್ಲೆ ಬಂಡವಾಳ ಚೆ ಅಂಕಿ ಅಂಶ ಬೆಟ್ಲೆದರ್ 39 ಬಿಲಿಯನ್ ಡಾಲರ್ ಇತ್ತೆ ಹೊಂತೆ ಪುಡೆ 2020 ಚ ಅಪ್ರಂತ್ ಅಂಕಿ ಅಂಶ ಬೆಟ್ಲೆದರ್ ಸುಮಾರು 10 ಬಿಲಿಯನ್ ಡಾಲರ್ ತಿತ್ತೆ ಉಣೆ ಜಲ ಅಂಚೆ ದೇಶಂತ್ ಹೆ ಶಕ್ತಿ ಸರಬರಾಜ್ ಕರುಂಚೆ ಕಾಯಸ ಕ್ಷಮತೆ ಬದಲ್ ದೇಶ ಚೈತ್ಯ ನಾಯ್ಸ ಹ್ಯಾವು ಅಮಸ್ಯಕ್ ಬಾರಿ ಹಿನ್ನಡೆ ಮಗೆ ಪುಡೆ ಅಂಚೆ ವಿಂಡ್ ಟರ್ಬೈನ್ಸ್ ಮಣಂಚೆ ತಂತ್ರಜ್ಞಾನ ಕಾಯಸ ಹೆ ಯುರೋಪಿಯನ್ ದೇಶನ್ಸು ಅಮಿ ಅಳವಡಿಸಂಗಿಟ್ಲಸ ಅಂಚೆ ಬದಲಚ್ಚೇಕ ತಂತ್ರಜ್ಞಾನ ಮಣನು ಅಥವ ಸೋದುಂದರ್ಲೆ ಜಲ್ನಾಯ್ಸ ಹ್ಯಾವು ಅಮಸ್ಯಕ್ ಬಾರಿ ಪೆಟ್ಟು ಮಣೋತಿ ಅತ ಹೇ ಅಡೆತಡೆಸ್ ನಾಶ ವಂಚಿತರ್ ಅಮಿ ಕಾಯ್ಕರುಳೆ ಹೇ ವಿಷಯ ಚೌರು ಬೋಳಂಚಿತರ್ ಅಂಚೆ ತಂತ್ರಜ್ಞಾನ ಕಾಯ್ಸ ಅದ್ದಿ ಬೆಳವಣಿಗೆ ಹೊಂಸೆ ಉತ್ತುಂಗಸ್ ಉಗೊನ್ಸೆ ಅಮಸ್ ಯ ಶಕ್ತಿ ಉತ್ಪತ್ತಿ ಕರುಳೆ ಗಾವಂಚೆ ಸಾಧನ ಕಾಯಸತ್ ಅತಿ ಉಣೆನಿ ಮಗೆ ಸುಲಭ ರೀತಿನಿ ಗಾವಂಚೆ ಮಾದ್ರಿ ಹೊಂಸೆ ಅಂಚೆ ಭಾರತ ಚ ಟ್ಯಾಕ್ಸ್ ಕಾಯಸ ಯ ವಸ್ತು ಚೌರು ಟ್ಯಾಕ್ಸ್ ಕಾಯಸ ಜಲ್ತಿತ್ಯ ಉಣೆ ಕರುಣು ಅಸಲೆ ಶಕ್ತಿ ಉತ್ಪತ್ತಿ ಕರುಂಚೆಸ್ ಅಧಿಕ ನೆರವು ಕರುಣ್ ದೇವಳೆ ಮಗೆ ಅತ ಪುಡೆ ಅಂಚೆ ಭಾರತನ ಕೆಲ ಸಾಧನೆ ಚ ಬಗ್ಗೆ ಬೋಳಂಚಿದರ್ 3600 ಗ್ರಾಮಂತ್ ಮುಖ್ಯ ಹೋಣ ಲಡಾಕ್ ಮಗೆ

ಭವಿಷ್ಯದ ಸಾಂಕ್ರಾಮಿಕ ಸನ್ನಿವೇಶಗಳಿಗೆ ವಿದ್ಯಾರ್ಥಿಗಳನ್ನು ತಯಾರಿಸಲು ಆನ್ಲೈನ್